ಯಾವಾಗೂ ನೀರ 72 ಎಕರೆ ಒಳಗೆ ನೀರು ಅಲ್ಲೂ ಅಲ್ಲಾರ್ದಂಗ ಮೊದಲ ನೀರಿನ ವ್ಯವಸ್ಥೆ ಮಾಡಿ ಮುಂದೆ ನಿಂಬೆ ಗಿಡ ದ್ರಾಕ್ಷಿಗೆ ಕೈ ಹಾಕಿವ್ ನಾವು. ಈಗ ನೀರ ತೋಟ ಅಲ್ಲಾರ್ದಂಗ ನೀರಿನ ಅನುಕೂಲ ಮಾಡ್ಕೊಂಡಿವ್ರಿ. ಯಾವಾಗಲೂ ಯಾವುದೇ ಇಂಥ ದ್ರಾಕ್ಷಿ ನಿಂಬೆ ಗಿಡ ದೊಡ್ಡ ಬೆಳೆ ಮಾಡ್ಬೇಕಾದ್ರೆ ಮೊದಲು ನೀರು ಸ್ಟಾಕ್ ಬೇಕು. ನೀರು ಎಂತ ಬಗ ಬಿದ್ದರೂ ನೀರು ಬೆಳೆಯಂಗಿಲ್ಲ ಅಂದ್ರೆ ಈ ಬೆಳೆ ಮಾಡ್ಬೇಕು. ಮತ್ತೆ ಅಕಸ್ಮಾತ್ ಒಂದಿನ ತುಟ್ಟಿ ಮಳೆಗಾಲದಾಗ ನೀರು ಹೋಗ್ತಾವ ಅಂದ್ರೆ ಇಂಥ ಬೆಳೆ ಮಾಡಿದ್ರೆ ಏನು ಭೂಮಿನೂ ಉಳಿಯಂಗಿಲ್ಲ, ಹಂಗೆ ಹೋಗ್ತದೆ. ಅದಕ್ಕಾಗಿ ನಾವು ಮೊದಲು ನೀರು ಒಟ್ಟ ನೀರು ಬೆಳೆಯಂಗಿಲ್ಲ ಅನ್ನಿಸು ಒಂದು ಬಳಕ ಇಂಥ ಬೆಳೆಗೆ ಗಂಟು ಬಿದ್ದು ಈ ಬೆಳೆ ಮಾಡಾಕತ್ತೀವ್ರಿ. ಈಗೇನು ನಮ್ಗೆ ಒಟ್ಟು ನೀರು ಆತಲಾರ್ದಂಗೆ ಆಗ್ಯಾವ, ಸಾಕಷ್ಟು ನೀರಿನ ಅನುಕೂಲ ಮಾಡ್ಕೊಂಡಿವ್ರಿ. ಅದರದಿಂದ ನಮ್ಮ ಯಾವ ಬೆಳೆನೂ ಫೇಲ್ ಆಗಂಗಿಲ್ಲ. ಈಗ ಇಂಥ ವ್ಯವಸ್ಥೆ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಸಾಕಷ್ಟು ನೀವು ಖರ್ಚು ಮಾಡಬೇಕಾಗ್ತದೆ, ಶ್ರಮನೂ ಹಾಕಬೇಕಾಗ್ತದೆ. ಯಾವ ರೀತಿ ಅದನ್ನು ವ್ಯವಸ್ಥೆ ಮಾಡ್ಕೊಂಡ್ರಿ ಸರ? ಈಗ ನಮಗೆ ಇಂಥವೆಲ್ಲ ವ್ಯವಸ್ಥೆ ಮಾಡಬೇಕಾದ್ರೆ ನಮಗೆ ಸಮಸ್ಯೆ ಬರೋದೇ ದುಡ್ಡಿಂದ ಒಂದೇ. ದುಡ್ಡಿನ ಸಮಸ್ಯೆ ಬಂದಾಗ ಎಲ್ಲಿ ನಮ್ಮಲ್ಲಿ ದೊಡ್ಡ ದೊಡ್ಡ ರೈತರು ಯಾರು ಅನುಕೂಲ ಇರ್ತಾರೆ ಅಂಥವ್ರ ಬಳಿ ತೊಗೊಂಬರೋದು, ತೊಗೊಂಬಂದ್ಕಿಂದ್ರೆ ಇಂಥವೆಲ್ಲ ಖರ್ಚು ಮಾಡೋದು. ಮುಂದೆ ನಮಗೆ ನಮ್ಮ ಪೀಕ್ ಬಂದ್ರೂಪ್ಲೇನೆ ಅವ್ರ ಮನೆಗೆ ಒಯ್ದು ಈಗ ನಿಮ್ಮಲ್ಲಿ ಇಟ್ಟು ತಂದಿದ್ದೇವೆ, ಈಗ ನಿಮ್ಮ ತೋರತ್ತೆ ಹೇಳಿ ಹಿಂಗೆ ಕರೆದು ಕುಡಿದು ತೋಳು ಮನೆಗೆ ಹೋಗಿ ತೆಗೆದು ಒಯ್ದು ಮನೆಗೆ ಹೋಗಿ ಕುಡಿದ್ರಿಂದ ನಮ್ಗೆ ಕುಡ್ಲಾಕೆ ಯಾರು ಇಂದ ಮುಂದೆ ತುಳಿಯಂಗಿಲ್ಲ. ಎಷ್ಟು ಬೇಕು ಹಿಂಗೆ ಬರೀ ಒಂದು ಅರ್ಧನೇದ ಅಂದ್ರೆ ಎಷ್ಟು ಬೇಕಂತೇಳಿ ಮನೆಗೆ ತಂದು ಕೊಟ್ಟು ಹೋಗುವಂಗೆ ಇಟ್ಕೊಂಡಿವು. ನಮ್ಮ ಯಾವಾಗ ಹೆಂಗೆ ಇಟ್ಟಿವಪ್ಪ ಅಂದ್ರೆ ಒಂದು ಬೆಲ್ಲದ ಕಣ್ಣಿ ಹೆಂಗೆ ಇಟ್ಟಿವು. ನಮ್ಮ ಜೋಡಿ ಕುಡ್ತೋಳ ಯಾವಾಗ ಮಾಡ್ಬೇಕಾದ್ರೆ ಎಷ್ಟು ಆಸ್ತಿ ಕೊಟ್ಟವು ಇಸಾರ ತೋಳದನ್ನು ಹೊಲ ಖರೀದಿ ಹಾಕಿ ಬಂದು 6 ತಿಂಗಳು ವರ್ಷಿನ ಮೇಲೆ ರೊಕ್ಕ ತೊಗೊಂಡೋಗ್ಯಾರಿ. ಹಂಗೆ ಇಟ್ಕೊಂಡಿವು ಒಂದು ಕುಡ್ತೋಳ ಯಾವಾಗ ಅಂದ್ರೆ ನಮ್ಮ ಊರೊಳಗೆ ನಮ್ಮದು ಮಾದರಿ ಐತಿ. ಎಲ್ಲಾದ್ರೂ ಏ ಒಗೆಯೋಗ ಬಿಡು ಹೋಗಲಿ ಬಿಡು ಅದು ಹಿಂಗೆ ಕಣ್ಣು ಮುಚ್ಚಿ ಮಾತಾಡುವಂಗೆ ಇಟ್ಕೊಂಡಿವು. ಈ ಇದ್ರೊಳಗೆ ಹೊಟ್ಟೆ ಸುಳ್ಳು ಮಾತಾಡುವಂತ ಯಾವಾಗ ನಮ್ಮಲ್ಲಿ ಇಲ್ಲ. ಹಿಂಗಾಗಿ ನಮಗೆ ಯಾವುದೂ ತೊಂದರೆ ಆಗಿಲ್ಲ. ನಮ್ಮಲ್ಲಿ ಬಿನ್ ಬಾಂಡೋಲ, ಆದ್ರೆ ಇನ್ನೊಬ್ಬರ ಬಾಂಡೋಲ ಮೇಲೆ ನಾವು ಒಕ್ಕಲ್ತನ ಮಾಡೋದೇ ಇನ್ನೊಬ್ಬರ ಬಾಂಡೋಲ ಮೇಲೆ. ನಮ್ಮ ಪೀಕ್ ಒಂದಿನ ಅವ್ರ ಮನೆಗೆ ಒಯ್ದುಕೊಟ್ಟಿನಿ. ಹಿಂಗಾಗಿ ನನಗೆ ಇವತ್ತಿಂದನೂ ಒಕ್ಕಲ್ತನಕ್ಕೆ ಒಟ್ಟ ಅರ್ಜಿ ಅನ್ನೋದೇ ಇಲ್ಲ. ನಮ್ಮ ಊರಾಗ ಹಾಕಿದ್ರೆ ನಮ್ಮ ಮನೆಯಾಗಿದ್ದಂಗೆ. ಹಿಂಗಾಗಿ ನನಗೆ ಎಲ್ಲ ರೈತರು ಸಹಾಯ ಮಾಡ್ಯಾರ. ಸಣ್ಣವಿದ್ದಣ್ಣದು ಇವತ್ತಿಂದನೂ ಎಲ್ಲರೂ ಕಡೆಗಿನವ್ರಿಗೆ ಸಹಾಯ ಮಾಡಿ ನನ್ನ ಒಕ್ಕಲ್ತನ ಈ ಮಟ್ಟಕ್ಕೆ ತಂದಾರ ಇವತ್ತು. ಭಾಳ ಸಂತೋಷ ಬೀರಪ್ಪ ಅವರ ಸಾಕಷ್ಟು ಅನುಭವಗಳನ್ನು ತಾವು ಹೇಳಿದ್ರಿ. ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಂದರೆ ನಿಮ್ಮ ಮೊಬೈಲ್ ನಂಬರನ್ನು ಹೇಳ್ತೀರಿ? ಹೇಳ್ತೀನಲ್ಲ ಸರ್, 9441600840. ಆದ್ಮೇಲೆ ಈಗ ಬೀರಪ್ಪ ಅವರು ಏನು ತಮ್ಮ ನಂಬರ್ ಹೇಳ್ಯಾರ ಅದನ್ನು ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9446910084. ಈ ನಂಬರನ್ನು ಸಂಪರ್ಕ ಮಾಡಿ ಬೀರಪ್ಪ ಅವರ ಅನುಭವಗಳನ್ನು ತಾವು ಕೂಡ ಕೇಳ್ಬೋದು. ತಮಗೆ ಏನಾದರೂ ಕೃಷಿ ಒಳಗೆ ಹೊಸದನ್ನು ಮಾಡಬೇಕು ಅನ್ನಿಸ್ತಂತಂದ್ರೆ ಅದ್ರ ಬಗ್ಗೆ ಕೂಡ ತಾವು ಚರ್ಚೆ ಮಾಡ್ಬೋದು. ಒಂದು ಮುಖ್ಯವಾದಂಥ ವಿಚಾರ ಏನಪ್ಪ ಅಂತಂದ್ರೆ ನೀವು ಸೀದಾ ಅವರ ತೋಟಕ್ಕೆ ಬಂದು ಅವ್ರ ತೋಟವನ್ನು ಒಂದು ದಿವಸ ಬೇಕಂತ ಅನ್ನಿಸ್ತದೆ ನನಗೆ. ಇಲ್ಲಿ ಒಂದು ದಿವಸ ನೀವು ಇದ್ದು ಇಲ್ಲಿ ನೋಡಿಕೊಂಡು ಅದನ್ನು ಯಾವ ರೀತಿ ನಿಮ್ಮಲ್ಲಿ ಅಳವಡಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಪಾಠಗಳನ್ನು ಕಲಿಬಹುದು. ಒಳ್ಳೆಯದು ಬೀರಪ್ಪ ಒಗ್ಗೆಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ತಮ್ಮ 4 ದಶಕಗಳ ಕೃಷಿ ಅನುಭವಗಳನ್ನು ಏನು ಹಂಚಿಕೊಂಡಿದ್ದೀರಿ, ಬಹಳ ಅದ್ಭುತವಾದಂತಹ ಒಂದು ವಿಚಾರಗಳನ್ನ ಹೇಳಿದ್ದೀರಿ. ಇಲ್ಲಿ ಏನು ನೀವು ತೋಟದೊಳಗೆ ಮಾಡಿದ್ದೀರಿ ಅದು ಬಹಳಷ್ಟು ಅನುಕರಣೀಯವಾಗಿದ್ದದ. ನಮ್ಮ ವಿಶೇಷವಾಗಿ ನಮ್ಮ ಯುವ ರೈತರು ಇಲ್ಲಿ ಕಲಿಯುವಂತಹದ್ದು ಸಾಕಷ್ಟದ. ಮುಂದಿನ ದಿನಗಳಲ್ಲಿ ಕೃಷಿ ಬೇಡ ಅನ್ನುವಂತಹ ಮನಸ್ಥಿತಿ ಇದ್ದವರಿಗೆ ಇಲ್ಲಿ ಒಂದು ಒಳ್ಳೆ ಪಾಠ ಆಗಿ ಅವರ ಮನ ಪರಿವರ್ತನೆ ಆಗುವಂತಹ ಎಲ್ಲಾ ಅವಕಾಶಗಳು ಎಲ್ಲಾ ಲಕ್ಷಣಗಳು ಇಲ್ಲಿ ಅದಾವ. ತಾವೇನು ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ಸಂವಾದ ಮಾಡಿದ್ದೀರಿ ಅದಕ್ಕೆ ತಮಗ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆತ್ಮರೆ, ಇಂಡಿ ತಾಲೂಕು ತಾಂಬ ಗ್ರಾಮದ ಹಿರಿಯ ರೈತರಾದ ಬೀರಪ್ಪ ಒಗ್ಗೆಯವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನವನ್ನು ಇದುವರೆಗೆ ಕೇಳಿದ್ರಿ. ಇವತ್ತು ಸಂದರ್ಶನದ ಮೊದಲ ಭಾಗ ಪ್ರಸಾರವಾಯಿತು. ಎರಡನೇ ಭಾಗವನ್ನು ನಾಳೆ ದಿನ ಕೇಳಲಿದ್ದೀರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ರುಳಿ. ಆತ್ಮೀಯರೇ, ರೈತರ ಕಾರ್ಯಕ್ರಮ ಕಿಸಾನವಾಣಿಯಲ್ಲಿ ನಾವಿದ್ದೇವೆ. ಸಮಯ 7:24:35. ಆಕಾಶವಾಣಿ ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಅಶೋಕ್ ಎಸ್ ಗುಣಸಗಿ, ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ವಿಜಯಪುರದಲ್ಲಿ ಉಪನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು. ಚರ್ಮಗಂಟು ರೋಗ ಕಾಯಿಲೆಯ ಪರವಾಗಿ ಹೇಳುವುದೆಂದರೆ, ವಿಜಯಪುರ ಜಿಲ್ಲೆಯಲ್ಲಿ 17/9/2020 2022 ಚರ್ಮಗಂಟು ರೋಗ ಬೇರೆ ರಾಜ್ಯಗಳಲ್ಲಿ ಬಂದ ಪ್ರಯುಕ್ತ ಆ ಜಾನುವಾರುಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಹರಡಬಾರದೆಂಬ ಕಾರಣಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಜಾನುವಾರು ಜಾತ್ರೆ ಸಾಗಾಟ ಮಾರಾಟ ದಿನಾಂಕ 17/9/2022 February 15, 2023 ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ಜಾನುವಾರು ಜಾತ್ರೆ ಸಾಗಾಟ ಮಾರಾಟ ಈಗ ಬಂದ್ ಮಾಡಿದ್ದೀವಿ. ಈಗಾಗಲೇ ಈ ರೋಗ ನಮ್ಮ ಜಿಲ್ಲೆಯಲ್ಲಿ 1285 ಜಾನುವಾರುಗಳಿಗೆ ರೋಗ ತುತ್ತಾಗಿದ್ದು ಅವುಗಳಲ್ಲಿ 733 ಜಾನುವಾರುಗಳು ಗುಣಮುಖವಾಗಿದ್ದು ನಮ್ಮ ಜಿಲ್ಲೆಯಲ್ಲಿ 193 ಜಾನುವಾರುಗಳು ಈ ರೋಗದಿಂದ ಮರಣ ಹೊಂದಿದ್ದು ನಮ್ಮ ಜಿಲ್ಲೆಯಾದ್ಯಂತ 13 ತಾಲೂಕುಗಳಲ್ಲಿ ಚರ್ಮಗಂಟು ರೋಗ ಪ್ರತಿಬಂಧಕ ಲಸಿಕೆಗಳನ್ನು ಈಗಾಗಲೇ ಎಲ್ಲ ತಾಲೂಕು ವೈದ್ಯಾಧಿಕಾರಿಗಳು 300 ಜನ ಲಸಿಕಾ ಕಾರ್ಯಕರ್ತರು ಕೂಡಿ ಲಸಿಕೆಯನ್ನು ಮಾಡ್ತಾ ಇದ್ದೀವಿ. ಈಗ ಒಟ್ಟಿಗೆ ನಾವು ಸದ್ಯಕ್ಕೆ 231,808 ಜಾನುವಾರುಗಳಿಗೆ ಈ ಚರ್ಮಗಂಟು ರೋಗದ ಪ್ರತಿಬಂಧಕ ಲಸಿಕೆಗಳನ್ನ ಹಾಕ್ತಾ ಇದ್ದೀವಿ ಮತ್ತು 6 ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದೀವಿ. ಒಂದು ಶಿರಾಡೋಣ ಮತ್ತು ಇಂಡಿ ತಾಲೂಕಿನಲ್ಲಿ ಅಗರಖೇಡ ಮತ್ತು ಅರಕೇರಿ ಸಿದ್ದಾಪುರ ಕನಮಡಿಯು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ 6 ಚೆಕ್ ಪೋಸ್ಟ್ಗಳನ್ನು ಮಾಡಿ ಅಲ್ಲಿ ಮೊದಲು ನಾವು ಲಸಿಕಾ ಕಾರ್ಯಕ್ರಮವನ್ನು ಮಾಡಿ ಆ ಮಹಾರಾಷ್ಟ್ರದಿಂದ ಯಾವುದೇ ಈ ರೋಗ ಹರಡಬಾರದ ಪ್ರಯುಕ್ತ ಗೋಟ್ ಬಾಕ್ಸ್ ಲಸಿಕೆಯನ್ನು ಮಾಡಿದ್ವಿ. ಆಮೇಲೆ ಲಸಿಕೆ ಲಭ್ಯವಾದ ನಂತರ ಜಿಲ್ಲೆಯಾದ್ಯಂತ ಕಾಲು ಮತ್ತು ಬಾಯಿ ಜ್ವರದ ಲಸಿಕಾ ಕಾರ್ಯಕ್ರಮ ನವೆಂಬರ್ 7 ನಮ್ಮಲ್ಲಿ ಮಾಡ್ತಾ ಇದ್ದೀವಿ. ಅದರ ಜೊತೆ ಜೊತೆನೆ ಎರಡೂ ಲಸಿಕೆಗಳನ್ನು ಏಕಕಾಲದಲ್ಲಿ ಮಾಡಲು ನಮ್ಮ ಮೇಲಾಧಿಕಾರಿಗಳು ಮತ್ತು ತಜ್ಞ ವೈದ್ಯರಿಂದ ಆದೇಶದ ಮೇರೆಗೆ ಕಾಲು ಮತ್ತು ಬಾಯಿ ಜ್ವರ ಮತ್ತು ಚರ್ಮಗಂಟು ರೋಗದ ವಿರುದ್ಧ ಎರಡೂ ಲಸಿಕೆಗಳನ್ನು ಏಕಕಾಲದಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಈಗಾಗಲೇ ಕಾಲು ಮತ್ತು ಬಾಯಿ ಜ್ವರ ಲಸಿಕೆ ಕಾರ್ಯಕ್ರಮ ಮುಕ್ತಾಯಗೊಂಡಿದ್ದು ಇದೇ ತಿಂಗಳ 25 ತನಕ ಉಳಿದ ಜಾನುವಾರುಗಳನ್ನು ಕಾಲು ಮತ್ತು ಬಾಯಿ ಜ್ವರ ಲಸಿಕೆ ಮಾಡಿ ಮುಗಿಸಲು ನಿರ್ದೇಶನ ನೀಡಿದ್ದು ಚರ್ಮಗಂಟು ರೋಗ ಪ್ರತಿಬಂಧಕ ಲಸಿಕೆಗಳನ್ನು ಕೂಡ ಇದೇ ತಿಂಗಳ 25 ಎಲ್ಲ ಜಾನುವಾರುಗಳಿಗೆ ಲಸಿಕೆಯನ್ನು ಸಂಪೂರ್ಣ ಹಾಕಲು ನಾವೆಲ್ಲ ಸನ್ನದ್ಧರಾಗಿದ್ದೀವಿ. ಜೊತೆಗೆ ರೋಗ ಬಂದ ಜಾನುವಾರುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ಎಲ್ಲ ಪಶುವೈದ್ಯರ ತಂಡದೊಂದಿಗೆ ಚರ್ಚಿಸಿ ಆಗಾಗ ಕಾಲಕ್ಕೆ ತಕ್ಕಂತೆ ಚಿಕಿತ್ಸೆಗಳನ್ನು ನೀಡ್ತಾ ಇದ್ದೀವಿ. ಬಹಳಷ್ಟು ಜಾನುವಾರುಗಳು ಗುಣಮುಖವಾಗುತ್ತಿದ್ದು ಕೆಲವೊಂದು ಜಾನುವಾರುಗಳು ಮರಣ ಹೊಂದಿರುತ್ತವೆ. ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9 ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಬಿತ್ತನೆ ಮಾಡ್ತಿರಲ್ಲ ಚಿಕ್ಕಪ್ಪ, ಹವಾಮಾನದ ಬಗ್ಗೆ ಯೋಚನೆ ಮಾಡಿದೀರಾ? ಇನ್ನದ್ರ ಚಿಂತೆ ಇಲ್ಲಪ್ಪ, ಕೃಷಿ ವಿಮೆ ಮಾಡಿಸಿದೀನಿ. ಹವಾಮಾನ ಪ್ರಕೋಪ ಇದ್ರೂ ಇಳುವರಿ ಕಡಿಮೆ ಇದ್ರೂ ವಿಮೆಯಿಂದ ಪರಿಹಾರ ಸಿಗುತ್ತೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ತಕ್ಷಣವೇ ಸಮೀಪದ ಸರ್ಕಾರಿ ಬ್ಯಾಂಕ್ ಶಾಖೆಯನ್ನು, ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾದ ಬೆಂಗಳೂರು ಕಚೇರಿ ಅಥವಾ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ ಬೆಳೆ ವಿಮೆಯನ್ನು ತಕ್ಷಣವೇ ಮಾಡಿಸಿ. ಬೆಳೆ ವಿಮೆಗೆ ಸಂಬಂಧಿಸಿದ ದೂರು ನೀಡಲು ಎಐಸಿಯ ದೂರು ನಿವಾರಣಾ ಕಚೇರಿಯನ್ನು ಸಂಪರ್ಕಿಸಿ. ವಿಮೆ ಆಗ್ರಹದ ವಿಷಯ ವಸ್ತು. ಅವ್ವ, ಬಾಟ್ಲಲ್ಲಿ ಹಾಲು ಹಾಕೊಡು. ನೋಡ ಶಕ್ಕ, ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತುಂಬೋ ತನಕ ನೀನೇ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಹಳೆ ಕಬ್ಣ ಹಳೆ ಅರಿವಿ. ಏ ಸುಮ್ಮನೆ ಒಳಗ್ ಬರ್ರಿ, ದಿನ ಕುಡ್ದು ಬಾಗಲ್ದಾಗ ಬಂದು ಓದಾಡುದು. ಏನ್ಗಪ್ಪ ಮುಡ್ಕಾದ ಬಂದಂತ ಯಾರ ಹರ್ಕ ಮುರ್ಕ ಬಕ್ಕಿಟ್ಟು ಚರಿಗಿ ತಂದಿಗಿಂದ? ನಾ ಕುಡ್ರ ನಿಂದೇನ ಎಂಟು ದಿನ ಅಂತ ತಡಿಲಿ, ಚಟಕ್ಕ ದಾಸ ಆಗ್ಬಿಟ್ಟೇರಿ. ನಿನ್ ದಾಸ ಆಗ್ಬೇಕಂತೇನೆ? ಬೇಡಪ್ಪ ಬೇಡ, ಇರು ಮಕ್ಕಳಿಗೆ ಸಾಲಿ ಪೀ ತುಂಬ ಮೊದ್ಲು ತುಂಬಿದ್ರಾತ ಅದೇ ಅಂತ ದೊಡ್ಡ ಹೇಳಕತ್ತೀನಿ. ಛಿ ದೂರ ಸರಿ ರೀ, ಕುಡ್ದು ಮುಚ್ಚಾಕ ಗುಟ್ಕಾ ಬೇರಿ ಬಾಯ್ ತೆಗಿಬೇಡಿ. ಹೇಳ್ರಿ ಹೇಳ್ರಿ, ತಲಿನ ಹೊಡಿತಲ್ರಿ, ಹೇಳ್ರಿ ಡಾಕ್ಟರ್ ಕಡೆ ಹೋಗೋಣ. ಬೇಡ ಕುಡಿತ, ಜೋಲಿ ಹೊಡೆತ, ದುಡ್ಡು ದೇಹ ಮನಸ್ಸು ಸರ್ವನಾಶ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ.